ಓಂ ಸಹನಾವತು ಸಹನೋ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೈ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಧೈರ್ಯಜತ್ರಾಃ ಸ್ಥಿರೈರಂಗೈಃಸ್ವಸ್ತನೂಭಿಃ ವೇಷೇಮದೇವಹಿತಂ ಯದಾಯೋ ಸ್ವಸ್ತಿ ನೈಂದ್ರೋ ಋತಃಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಶೋ ಪರಿಶ್ರಣಿಭಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿಃ. ನಾಲ್ಕನೇ ಶ್ಲೋಕ 3-4 ಶ್ಲೋಕ ಪಾಠ ಮಾಡೋಣ. ಆತ್ಮ ಹ್ಯಾಕಾಶವದ್ ಜೀವೈಹಿ ಘಟಾಕಾಶೈರಿವೋದಿತಃ ಘಟಾದಿವಚ್ಚ ಸಂಘಾತೈಹಿ ಜಾತಾವೇತನ್ನಿದರ್ಶನಂ ಘಟಾದಿಷು ಪ್ರಲೀನೇಷು ಘಟಾಕಾಶಾದಯೋ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವಾಹಾತ್ಮನಿ ತದ್ವಜ್ಜೀವಾಹಾತ್ಮನಿ. ಕೊನೆಯ 4 ಸಾಲುಗಳು. ಅತಃ ಉಚ್ಯತೆ, ವಾಸ್ತವಿಕವಾಗಿ ಜೀವನಿಗೆ ಲೀಗಲ್ ಅಸ್ತಿತ್ವ ಏನಿದೆ? ಆಧುನಿಕ ಶಬ್ದದಲ್ಲಿ ಜೀವನಿಗೆ ಲೀಗಲ್ ಅಸ್ತಿತ್ವ ಏನಿದೆ? ಹುಟ್ಟಿದಾನೆ, ಹುಟ್ಟಿಲ್ಲ ಅಂತೀರ? ಪ್ರತಿ ಜನ್ಮದಲ್ಲೂ ಸಾಯ್ತಾನೆ, ಸಾಯಿದಿಲ್ಲ ಅಂತೀರ? ವಿಕಾರಗಳು ಕಾಣಿಸ್ತವೆ, ವಿಕಾರ ಇಲ್ಲ ಅಂತೀರ? ಹೋಗಿರ್ಲಿ, ಅವನನ್ನೇ ಬ್ರಹ್ಮ ಅಂತಂದ್ರೆ ಬ್ರಹ್ಮನಿಗೆ ಹಸಿವಿಲ್ಲ ಆಗ್ತಿಲ್ಲ, ಆಗೋದಿಲ್ಲ? ಬ್ರಹ್ಮನಿಗೆ ಅವಸ್ಥೆಗಳು ಇಲ್ಲ. ಸೊ ಬ್ರಹ್ಮನ ಲೆಕ್ಕಾಚಾರಕ್ಕೂ ತೋಳಿ ಬರುದಿಲ್ಲ. ಈ ಜೀವನ ವ್ಯವಹಾರಗಳನ್ನು ಯಾವನ್ನು ಕೂಡ ನಾವು ಸತ್ಯವೆಂದು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ದೆನ್ ವಾಟ್ ಎಕ್ಸಾಕ್ಟ್ಲಿ ದಿ ಸ್ಟೇಟಸ್ ಆಫ್ ಜೀವ? ಒಂದೇ ಒಂದು ಶಬ್ದ ಹೇಳ್ತಾರೆ, ಏನದೊಂದ್ರೆ ಯಥಾ ಆಕಾಶಾತ್ ಘಟಾದಯ ಸಂಘಾತ. ಘಟದ ಸಂಘಾತದೊಂದಿಗೆ, ಘಟದ ಸಂಘಾತದೊಂದಿಗೆ, ಸಂಘಾತ ಅಂದ್ರೆ ಐಡೆಂಟಿಟಿ, ತಾದಾತ್ಮ್ಯ ಭಾವ, ಸಂಘಾತ. ಯಾವುದೊಡನೆ? ಘಟದೊಡನೆ ಸಂಘಾತವಾದಾಗ. ಘಟಾಕಾಶ ಅನ್ನೋದು ಹುಟ್ಟು. ಹೇಗೆ ಹುಟ್ಟು ಘಟಾಕಾಶ? ಮಹಾಕಾಶದಿಂದ ಘಟಾಕಾಶ ಹೇಗೆ ಹುಟ್ಕೊಂತು? ತಾಯಿಗೆ ನೋವು ಹುಟ್ಟಿದಂತೆ ಈ ಹುಟ್ಟಿಗೆ ಲೆಕ್ಕಾಚಾರ ಏನು? ಉಪಾಧಿ ವಶವಾಗಿ ಸಂಘಾತ ಯಥ ಉತ್ಪದ್ಯಂತೆ. ಆ ಉದ್ದ ಧಾತು ಇದೆಯಲ್ಲ, ಅದು ಏನು ತೋರಿಸ್ತದೆ? ಎರಡನೇ ಅರ್ಥ ಉತ್ಪದ್ಯಂತೆ, ಉತ್ಪನ್ನವಾದಂತೆ, ಉಂಟಾದಂತೆ. ಇನ್ನ ಸ್ಪಷ್ಟವಾಗಿರುತ್ತದೆ. ರಜ್ಜುವಿನಿಂದ ಸರ್ಪವು ಹುಟ್ಟಿದಂತೆ. ಏನು ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಶಬ್ದ? ಆರೋಪಿತ ಸತ್ಯ ಅಂತ. ಸರ್ಪ ಏನದು? ಆರೋಪಿತ ಸತ್ಯ, ಸೂಪರ್ ಇಂಪೋಸ್ಡ್ ರಿಯಾಲಿಟಿ. ಸೂಪರ್ ಇಂಪೋಸ್ಡ್ ನೋಡಿ, ಹಗ್ಗದ ಪಕ್ಕದಲ್ಲಿ ಸರ್ಪವೂ ಇಲ್ಲ, ಹಗ್ಗದ ಈ ಪಕ್ಕದಲ್ಲಿ ಸರ್ಪ ಇಲ್ಲ, ಹಗ್ಗದ ಮೇಲ್ಗಡೆ ಸರ್ಪ ಇಲ್ಲ, ಹಗ್ಗದ ಕೆಳಗಡೆ ಸರ್ಪ ಇಲ್ಲ. ಎಲ್ಲಿದೆ ಸರ್ಪ? ಎಲ್ಲಿ ಹಗ್ಗ ಇದೆಯೋ ಅಲ್ಲೇ ಸರ್ಪ ಇದೆ. ಹಾಗಾದ್ರೆ ಒಂದಕ್ಕೊಂದು ಅಂಟ್ಕೊಂಡಿವೆಯೋ ಡಬಲ್ ಡಕ್ಕನ್? ಕೆಳ ಹಗ್ಗ ಮೇಲ್ಗಡೆ ಸರ್ಪ, ಒಂದು ರೀತಿ ಒಳ್ಳೇದಾಗ್ತಿತ್ತು. ಹಾ, ಸಪರೇಟ್ ಮಾಡ್ಬೋದಾಗಿತ್ತು. ಏನಿದು ಇದು? ಏನಿದು ಆರೋಪಿತ ಸತ್ಯ? ಮುಂದೆ ಜಿಜ್ಞಾಸ. ಏನು ಜಿಜ್ಞಾಸ ಅಂದರೆ, ಈ ಆರೋಪಿತ ಸತ್ಯ ಇಲ್ಲ, ಮೊಬೈಲ್ ಪಾಸ್ಪೋರ್ಟ್ ತಗೊಂಡೆ. ಆರೋಪಿತ ಸತ್ಯ ಏನಿದು ಆರೋಪ? ಆರೋಪಿತ ಸತ್ಯ ಅಂದ್ರೆ ಏನು? ಅಧಿಷ್ಠಾನದಲ್ಲಿ ಇಲ್ಲದೆ ಅಧಿಷ್ಠಾನದ ಜ್ಞಾನವಿಲ್ಲದೆ ಇದ್ದಾಗ ಇಲ್ಲದೆ ಇರುವುದಾವುದನ್ನು ಇದೆಂದು ನಾವು ಗುರುತಿಸಿದ್ದಾದರೆ ಅದು ಆರೋಪಿತ. ಅಧಿಷ್ಠಾನ ಏನು? ಹಗ್ಗ. ಹಗ್ಗದ ಅರಿವು ನಮಗಿಲ್ಲದೆ ಇದ್ದಾಗ, ಇಲ್ಲದೇ ಇರುವ ಹಾವನ್ನ ಇದೆ ಎಂದು ನಾವು ಅಲ್ಲಿ ಕಾಣ್ತೀವಿ, ಅದು ಆರೋಪಿತ ಸತ್ಯ. ಎಲ್ಲಿವರೆಗೂ ವಾಸ್ತವಿಕ ಸತ್ಯ ಅದು ಸ್ಪಷ್ಟವಾಗುವುದಿಲ್ಲವೋ ಅಲ್ಲಿವರೆಗೂ ಆರೋಪಿತ ಸತ್ಯ ಹಾಗೆ ಇರುತ್ತೆ. ಜಗತ್ತು ಸೃಷ್ಟಿ ಇದು ಆರೋಪಿತ ಸತ್ಯ, ಸಮಸ್ತ ಜೀವರಾಶಿಗಳು ಆರೋಪಿತ ಸತ್ಯ, ಜೀವರಾಶಿಗಳ ಪ್ರಾಣಿಗಳ ಕರ್ಮ ಫಲಗಳು ಆರೋಪಿತ ಸತ್ಯ, ಜನ್ಮ ಜನ್ಮಾಂತರಗಳ ಪ್ರಾಪ್ತಿ ಆರೋಪಿತ ಸತ್ಯ, ಯುಗ ಯುಗಗಳ ಪರ್ಯಂತರವಾಗಿ ಆರೋಪಿತ ಸತ್ಯ, ಕಲ್ಪ ಪೂರ್ತಿ ಆರೋಪಿತ ಸತ್ಯ, ಆನಂತರ ಮತ್ತೊಂದು ಕಲ್ಪ ಇದೆ ಇನ್ನೊಂದು ಆರೋಪಿತ ಸತ್ಯ. ಈ ಆರೋಪಿತ ಸತ್ಯ ಎಷ್ಟು ಡೀಪ್ ರೂಟೆಡ್ ಆಗಿಬಿಟ್ಟಿದೆ ನಮ್ಮ ಡಿ ಎನ್ ಎದೊಳಗೆ, ನಮ್ಮ ಜೀನ್ಸ್ ನೋಡಿದೆ ಅಂದರೆ ಇನ್ನೂ ಹತ್ತಲ್ಲ ಉಪನಿಷತ್ತು ಹತ್ತತ್ತು ಉಪನಿಷತ್ತುಗಳನ್ನು ಒಂದು 100 ಸಲ ಹೇಳಿಕೊಟ್ಟರು ಕೂಡ ಆರೋಪಿತ ಸತ್ಯವನ್ನೇ ಪಾಕೆಟ್ನ ಇಟ್ಕೊಂಡು ಹೋಗ್ತೀವಿ. ಸಾಮಿ ಮುಂದಿನ ಉಪನಿಷತ್ತು ಯಾವುದು ಮಾಡಲಿಕ್ಕೆ ಮುಗಿತ ಮುಂದಿನ ಯಾವುದು ಬ್ರಹ್ಮ ಮತ್ತೆ ಜಗತ್ತು ಎರಡು ಇದೆ ಅಂತ ಹೇಳೋದು. ಬ್ರಹ್ಮ ಜಗತ್ತು ಎರಡು ಇದೆ ಅಂತ ಹೇಳ ಅಲ್ಲ ಆವಾಗ ಗೊತ್ತಾಗ್ತೈತೆ ಅಂತ ಹೇಳಿಲ್ಲ. ಅದೇ ಹಗ್ಗ ಹಗ್ಗ ಸ್ಪಷ್ಟವಾಗಿ ಗೊತ್ತಿತ್ತು ಅಂದರೆ ಅಲ್ಲಿ ಹಾವು ಇಲ್ಲೇ ಇಲ್ಲ ಈಗ ನಾವು ಚಿಂತನೆ ಮಾಡಿದಂತೆ ಅಧ್ಯಯನ ಮಾಡಿದ್ವಿ ಅಧ್ಯಯನ ಮಾಡಿದ್ವಿ ನಮ್ಗೆಲ್ಲ ಇನ್ನು ತನಕ ನಮಗೆ ಬ್ರಹ್ಮ ಕಾಣಿಸ್ತಾ ಇಲ್ಲ ಹೇಳ್ತೇವೆ. ನಾವು ಇನ್ನೂ ಚಿಂತನೆ ಮಾಡ್ತಾ ಇದ್ದೀವಿ. ಆ ಚಿಂತನೆಗೆ ಇದ ಬಂದರೆ ಸದೈವ ಸಾಂದರ್ಭ್ಯದಲ್ಲಿ ಸ್ಪಷ್ಟವಾಗಿ ಸೌಮ್ಯ ಸೌಮ್ಯ ಸತ್ ಏವ ಆಸಕ್ತೆ. ಈ ಸೃಷ್ಟಿಯು ಸೃಷ್ಟಿತವಾಗುವ ಪೂರ್ವದಲ್ಲಿ ಸತ್ ಮಾತ್ರ ಇತ್ತು ಅಂದರೆ ಬ್ರಹ್ಮ ಮಾತ್ರ ಇತ್ತು, ಬ್ರಹ್ಮ ಮಾತ್ರ ಇದೆ, ಎಂದೆಂದಿಗೂ ಬ್ರಹ್ಮವೇ ಇದೆ. ಇದನ್ನು ನಾವು ಗುರುತಿಸಬೇಕಾಗಿದೆ. ಈ ಸರ್ಪು ಹುಟ್ಟುವ ಪೂರ್ವದಲ್ಲಿ ಹಗ್ಗ ಮಾತ್ರ ಇತ್ತು. ಇದು ಮೊದಲನೇ ವಾಕ್ಯ. ಇನ್ನು ನಮ್ಗಿನ್ನು ಕಾಣ್ತಾ ಇಲ್ಲ, ನಾವು ಗುರುತಿಸ್ಬೇಕು. ಆ ಗುರುತಿಸುವುದನ್ನೇ ಜ್ಞಾನ. ಆ ಜ್ಞಾನ ಪ್ರಕ್ರಿಯೆಯನ್ನೇ ನಾವು ಸಂಪ್ರದಾಯ ಅದ್ವೈತ ಸಂಪ್ರದಾಯ. ಹೀಗಾಗಿ ಜಿಜ್ಞಾಸ ಸಮಯದಲ್ಲಿ ಎರಡನ್ನೂ ಉಪಯೋಗ ಮಾಡಿ ಬ್ರಹ್ಮ ಇದಾನೆ, ಬ್ರಹ್ಮನ ಮೇಲೆ ಜಗತ್ತು ಆರೋಪಿತ, ಆರೋಪಿತ ಇದು ಸರ್ಪ, ಸರ್ಪದಂತೆ ಇದು ಆರೋಪಿತವಾಗಿದೆ. ಇದು ಸರ್ಪವೋ ಇದೇ ಸರ್ಪವೋ ಕಚ್ಚಿದ್ದು ಅಂತ ಯಾವಾಗ ಬ್ಯಾಟ್ರಿ ಬಿಟ್ಟು ನಾವು ಬೆಳಕನ್ನು ಕೆಳಗಿದ್ದು ಕೋಲಿನಿಂದ ಅಲುಗಾಡಿಸಿ ಎಲ್ಲ ಪ್ರಮಾಣಗಳ ಉಪಯೋಗ ಮಾಡಿ ಕೈಯಿಂದ ಕೂಡ ಅದನ್ನು ಮುಚ್ಚಿ ನೋಡ್ತೀವಿ, ಆವಾಗ ಸ್ಪಷ್ಟವಾಗ್ತದೆ ಇದೇ ಸರ್ಪ ನಿಜ. ಅದು ಸರ್ಪ ಅಲ್ಲ, ಅದು ಸ್ವಲ್ಪದಿಂದ ಹಗ್ಗ ಮಾತ್ರ. ಅಷ್ಟು ಮಟ್ಟಕ್ಕೆ ಜಿಜ್ಞಾಸ ಆಗಬೇಕು. ಅಲ್ಲಿವರೆಗೂ ಎರಡನ್ನೂ ಉಪಯೋಗ. ಒಂದು ಮಾಡಿ ಒಂದು ಬಿಡ್ಲಿಕ್ಕೆ ಆಗುದು. ಯಾವನು ಜಿಜ್ಞಾಸ ಮಾಡ್ತಾನೆ ಅವನು ಸರ್ಪದ ರಿಯಾಲಿಟಿ ಒಳಗೆ ಇದ್ದ. ಈ ಸರ್ಪ ಬಿಟ್ಕೊಟ್ಟು ನೋಡುತ್ತೆ ಹೆಂಗ್ ನೋಡಿ ಸತ್ಯ. ಈಗ ನೀ ಸರ್ಪದ ರಿಯಾಲಿಟಿ ಒಳಗೆ ಇದೆ. ಏನ್ ಸರ್ಪದ ರಿಯಾಲಿಟಿ? ನಾಮ ರೂಪ. ಯಾರೇನು ಅಡುಗೆ ಮಾಡ್ತದ್ರ ಪರವಾಗಿಲ್ಲ ರೀ, ನಮ್ದು ಮೂರು ಇರ್ತಾವಲ್ಲ ಎಲ್ಲ ಅಕ್ಕಪಕ್ಕ ಇದ್ದಾರು. ಎರಡನ್ನೂ ನಾವು ಪ್ರಯೋಗ ಮಾಡಿದ್ರು ಕೂಡ ಒಂದು ಸಬ್ಜೆಕ್ಟು ನಾಲೆಡ್ಜ್ ವಿಚ್ ಗೆಟ್ಸ್ ಅನ್ಫೋಲ್ಡೆಡ್ ಲೇಟರ್ ಕಾಲಾಂತರದಲ್ಲಿ ಇದು ಸ್ಪಷ್ಟವಾಗ ಜಿಜ್ಞಾಸದಲ್ಲಿ ಎರಡನ್ನೂ ಉಪಯೋಗ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ನೀನು ಜೀವನೇ ಸತ್ಯ ಅಂತ ತಗೊಂಡರೂ ಕೂಡ ನಿನಗೆ ಚಿಂತೆಗೆ ಅವಕಾಶ ಇಲ್ಲ. ಹುಟ್ಟು ಸಾವುಗಳನ್ನು ಸತ್ಯ ಅಂತ ಸ್ವೀಕಾರ ಮಾಡಿದರೂ ಕೂಡ ನಿನಗೆ ಚಿಂತೆಯ ಅವಶ್ಯಕತೆ ಇಲ್ಲ. ಯಾಕೆ ಸಾಹಿತ್ಯ ಅದ್ರ ಮೇಲೆ ಹುಟ್ಟೆ ಬಿಡುತ್ತೆ ನೆಕ್ಸ್ಟ್ ನೀನು ದುಃಖ ಆಗ್ಯದ ಚಿಂತೆ ಮಾಡಬೇಡ ಯಾಕೆ ನೆಕ್ಸ್ಟ್ ಕ್ಷಣನೂ ಸುಖ ಬೇಡ. ಜೀವಾಗಿದೆಯಾ ಚಿಂತೆ ಮಾಡಬೇಡ ನೀ ಬ್ರಹ್ಮನೇ ಇದೆ. ಜೀವಭಾವದಿಂದ ನೋಡಿದರೂ ಚಿಂತೆಗೆ ಅವಕಾಶ ಇಲ್ಲ. ನೀನು ಬ್ರಹ್ಮನೇ ಇದ್ದೀಯ ಅನ್ನೋ ಜ್ಞಾನವಾದರೂ ನಿನ್ನ ಚಿಂತೆ ಅವಕಾಶ ಇಲ್ಲ. ಈಗ ನಾವೇನು ಮಾತಾಡ್ತೀವಿ ಬ್ರಹ್ಮನೂ ಮಾತಾಡ್ತೀವಿ ಜಗತ್ತಿನ ಸಿಸ್ಟಮ್ನಲ್ಲಿ ಸರಿಯಾದ ಸಿಸ್ಟಮ್ನಲ್ಲಿ ಅಭ್ಯಾಸ ಮಾಡಿದ್ದಾದರೆ ಕನ್ಫ್ಯೂಷನ್ ಗೊಂದಲಗಳು ಇರೋದಿಲ್ಲ. ಸದ್ಯಕ್ಕೆ ಅಷ್ಟಕ್ಕೆ ನಿಲ್ಲಿಸೋಣಂತೆ ನಾವು ಮುಂದುವರಿಯೋಣಂತೆ. ಏನದು ಮುಂದುವರಿಯೋದು? ಅತಃ ಉಚ್ಯತೆ ಘಟಾದಿವತ್ತಶ್ಚ ಸಂಘಾತೈ ಉಂತಃ ಇತಿ. ಹೇಗೆ ಘಟಾಕಾಶವು ಹುಟ್ಟಿಕೊಂಡಿದೋ ಹಾಗೆ ಏನಾಗಿದೆ ಇಲ್ಲಿ ಈ ಸಂಘಾತ ಜೀವಾತ್ಮ ಹುಟ್ಟಿಕೊಂಡಿದ್ದಾನೆ. ಹಿಂದೆ ಮತ್ತೊಂದು ಚಂದ ಕಲಿಸೋದು ಏನಂದ್ರೆ ಈ ಜೀವಾತ್ಮ ಹುಟ್ಟಿಕೊಂಡಲ್ಲ ಜಡವಾಗಿದ್ದಾನೋ ಚೇತನವಾಗಿದ್ದಾನೋ? ಚೇತನವಾಗಿದ್ದಾನ ರಿಲೇಟಿವ್ ಚೇತನವಾಗಿದ್ದಾನ. ಓಕೆ ಬ್ರಹ್ಮ ಆದ್ರೆ ಬ್ರಹ್ಮನ ಅನಂತವಾಗಿದ್ದ ಜೀವ ಅನಂತಿಲ್ಲ ಅಲ್ಪ ಹೌದು. ಆದ್ದರಿಂದ ಜೀವನು ಬ್ರಹ್ಮನ ಒಂದು ಅಂಶ. ಈಗೇನಂತೀಯ ಜೀವ ಯಾರಿವ ಇದು ಕಂಡೆ ಜಗತ್ತು ಅಸತ್ಯ ಜಗತ್ತು ಸತ್ಯ ಬ್ರಹ್ಮ ನಾವು ಬ್ರಹ್ಮನ ಕಾಣಬೇಕು ಅಂತ ಸಾಧನೆ ಬಗ್ಗೆ ಅಲ್ಲಿ ಯಾವ ಅಸತ್ಯು ಅಗ್ಗ ಸತ್ಯ ಅಂತ ಇಟ್ಕೊಳಗೆ ಇಟ್ಕೊಳ್ತಿದ್ರ ನೋಡಿ ಯಾವ ನೋಡಿ ಅಗ್ಗ ನೋಡಿ ನಾವು ಹಾವು ಅಸತ್ ಅಂತ ಸಿದ್ಧ ಮಾಡ್ತೀವಿ. ಅದೇ ಸಿದ್ಧ ಆದ್ರೆ ಆದ್ರೆ ಆದ್ರೆ ಅಸತ್ ಎನ್ನುವ ಶಬ್ದವನ್ನು ಅದು ಉಪಯೋಗ ಮಾಡಬಾರ್ದು. ಅಸತ್ ಎನ್ನುವ ಶಬ್ದ ಅಂದ್ರೆ ಏನು? ನಾನ್ ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಅದರ್ಥನು ಇಲ್ಲವೇ ಇಲ್ಲ, ಟೋಟಲ್ ಅಭಾವ ಅಸತ್ ಅಂತ. ಉದಾಹರಣೆಗೆ ಮನುಷ್ಯನ ಕೊಂಬು ಸತ್ತೋ ಅಲ್ಲ ಅಸತ್ತೋ? ಹೌದು ಮನುಷ್ಯನ ಕೊಂಬು ಇದೆಯಾ ಇದ್ದಂತೆ ಇದೆಯಾ? ಇಲ್ಲವೇ ಇಲ್ಲ ಹೌದ. ಬಂಜೆ ಪುತ್ರ ಇಲ್ಲವೇ ಇಲ್ಲ ಹೌದ. ಕಪ್ಪು ಇಲ್ಲ ಹೌದು. ಈಗ ನೋಡಿ ಎಷ್ಟು ಮಂಜೆ ಆಯ್ತು. ಹಾಗಾದ್ರೆ ಮೂರು ಕಾಲದಲ್ಲಿ ಇದೆಯಾ? ಇದು ಮಷೀನಲ್ಲಿ ತಯಾರಾಗುವ ಪೂರ್ವದಲ್ಲಿ ಇತ್ತ? ಇದು ಇದು ನಾಶವಾದ ಮೇಲೆ ಇರ್ತದ? ಹಾಗಾದ್ರೆ ಸರ್ ಇದು ಸತ್ಯ ಅಲ್ಲ. ಇದು ಸತ್ಯವಾದ ಏನಿರ್ಬೇಕಂದ್ರೆ ಇದು ಸುಳ್ಳು ಸುಳ್ಳು ಸತ್ಯ ವಿರುದ್ಧ ಶಬ್ದ ಯಾವುದು? ಸುಳ್ಳು. ಆದ್ದರಿಂದ ಲೋಕ ಸುಳ್ಳು. ಸುಳ್ಳಲ್ಲಿ ಬರ್ತದ? ಸುಳ್ಳಾದ್ರೆ ಕಾಫಿ ಹೆಂಗ್ ಕುಡಿತೀಯ? ಇದು ಸುಳ್ಳಾದ ನೀರೇನ್ ಕುಡಿತೀಯ? ಹೇಳ್ಬಿಟ್ಟ ಜಗತ್ ಸುಳ್ಳು ಅಂತ. ಜಗತ್ತು ಸುಳ್ಳು ಅಲ್ಲ, ಜಗತ್ತು ಸತ್ಯವೂ ಅಲ್ಲ. ಒಳ್ಳಿ ಶಂಕರ ಟೆನ್ಸಿಯು ಏನದು ನಿತ್ಯ. ನೀ ಎಲ್ಲಿ ತನಕ ಇದು ಏನು ಅಂತ ಜಿಜ್ಞಾಸ ಮಾಡುವುದಿಲ್ಲ, ತಿಳ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಇದು ನಿಜವಾಗಿಯೂ ಇದ್ದ ಹಾಗೆ ಕಾಣ್ತದೆ. ಸರ್ಪ ಮಿಥ್ಯಾ, ಸತ್ಯವೂ ಅಲ್ಲ ಸುಳ್ಳು ಅಲ್ಲ. ಸರ್ಪ ಏನು? ಮಿಥ್ಯ. ಸತ್ಯ ಏನು? ಹಗ್ಗ. ಆ ಹಗ್ಗದ ಸ್ಪಷ್ಟತೆಯು ನಿಮಗೆ ಇಲ್ಲದೇ ಇದ್ದಾಗ ಅದನ್ನು ನಾವು ಪ್ರಕ್ರಿಯವಾಗಿ ಅಜ್ಞಾನ ಅಂತ ಕರೀತೀವಿ. ಇದು ಏನು ಎನ್ನುವ ತಿಳುವಳಿಕೆ ಇಲ್ಲದೇ ಇದ್ದಾಗ ಅದು ಅಜ್ಞಾನ. ಏನು? ಹಗ್ಗದ ಅಜ್ಞಾನದಿಂದಾಗಿ ಇಲ್ಲದೇ ಇರುವುದು ಇದೆ ಎಂದು ಇಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಅದು ಆರೋಪಿತ. ಆರೋಪಿತ ರಿಯಾಲಿಟಿ ಒಳಗೆ ನಾವು ಜೀವನ ಮಾಡ್ತಾ ಇದ್ದೇವೆ. ಹೀಗಾಗಿ ಇದು ಎಲ್ಲದಕ್ಕೂ ಆರೋಪಿತ ಸತ್ಯ ಅಂತ. ಈ ಆರೋಪಿತ ಸತ್ಯ ಇದು ಕೇಳುವ ಸುಂದರವಾದ ವಿಷಯ. ಈ ಆರೋಪಿತ ಸತ್ಯ ಅನ್ನೋದಂತಂದ್ರೆ ಇದು ನಮ್ಮ ಸಹಜತೆಗೆ ಅತ್ಯಂತ ವಿರುದ್ಧ. ಎನಿ ಪಾರ್ಟ್ ಆಫ್ ಆರೋಪಿತ ಸತ್ಯ ಈಸ್ ಅಗೇನ್ಸ್ಟ್ ಅವರ್ ನೇಚರ್. ನಮ್ಮ ಸಹಜತೆ ಆನಂದ, ಆರೋಪಿತ ಸತ್ಯದ ಸಹಜತೆಯನ್ನು ಸುಖ ದುಃಖ ಸುಖ ದುಃಖ ಸಹಿಸ್ಕೊಳ್ಳಿಕ್ಕಾಗ್ತದೆ. ನ್ಯಾಚುರಲ್ ನಾವು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೀವಿ. ನಮ್ಮ ಸಹಜತೆ ಶಾಂತಿ, ಆರೋಪಿತ ಸತ್ಯ ಕೋಪ ತಾಪ. ಒಪ್ಕೋತೇವೋ ವಿರೋಧ ಮಾಡ್ತೇವೋ? ಹೀಗಾಗಿ ಈ ಆರೋಪಿತ ಸತ್ಯದ ರಿಯಾಲಿಟಿಯೊಳಗೆ ಎಷ್ಟೇ ಜನ್ಮಗಳಿರು ಹೆಂಗಿರ್ತಿ ಅಂದ್ರೆ ವಿರೋಧ ಮಾಡೋದನ್ನೇ. ಮರಣವನ್ನು ವಿರೋಧಿಸ್ತೀಯ, ದುಃಖವನ್ನು ವಿರೋಧಿಸ್ತೀಯ, ಜಡವನ್ನು ವಿರೋಧಿಸ್ತೀಯ, ಸಾವನ್ನು ವಿರೋಧಿಸ್ತೀಯ, ಅಜ್ಞಾನವನ್ನು ವಿರೋಧಿಸ್ತೀಯ, ವಿರೋಧಿಸ್ತಾನೆ ಇರು. ಅವ್ರು ಒಪ್ಕೊಳ್ಳಿಕ್ ಆಗುವುದೇ ಇಲ್ಲ. ಅವಾಗ ಮಾತ್ರ ಅನಿವಾರ್ಯವಾಗಿ ಬೇರೆ ದಾರಿನ ಹುಡುಕಬೇಕಾಗ್ತದೆ. ಏನನ್ನ ಹೊರತುಪಡಿಸಿ? ಇಂದ್ರಿಯ ವಿಷಯ, ವಿಷಯ ಸುಖ, ಜಗತ್ತು, ಜಗತ್ತನ್ನು ಸತ್ಯ ಅಂತ ನಾವೇನು ಆರೋಪಿತ ರಿಯಾಲಿಟಿ ಒಳಗೆ ನಾವು ಜೀವನ ಮಾಡಿರುತ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೊಂದು ರಿಯಾಲಿಟಿ ಅದೇ. ಆ ರಿಯಾಲಿಟಿಯನ್ನು ಬಿಟ್ಕೊಟ್ಟಿವಿ ಇಲ್ಲ, ಆದರೆ ಆ ರಿಯಾಲಿಟಿಗೂ ಇಲ್ಲಿ ಸಂಬಂಧ ಇಲ್ಲ ಇತ್ಯಾದಿ ಇತ್ಯಾದಿ ಫಿಲಾಸಫಿಗಳನ್ನು ನಾವು ಈ ಜಿಜ್ಞಾಸ ಮಾಡಬೇಕಾಗ್ತದೆ. ಉಪನಿಷತ್ತು ಮಾಡಿಸ್ತದೆ ಈ ಪ್ರಕಾರ ಜಿಜ್ಞಾಸ ಮಾಡೋದು, ಮಾರ್ಗದರ್ಶನ ಮಾಡುತ್ತದೆ. ಆದರೆ ಮಾರ್ಗದರ್ಶನದಲ್ಲಿ ಏನಾಗ್ತವೆ, ಆರೋಪಿತವು ಸತ್ಯದಿಂದ ಸಪ್ರೇಟ್ ಆಗಿಬಿಡ್ತದೆ. ಯಾವ ಥರ ಸಪ್ರೇಟ್ ಆಗ್ತದೆ? ಮೊದಲೂ ಇದ್ದಿಲ್ಲ, ಈಗೂ ಇಲ್ಲ, ಎಂದೆಂದೂ ಇಲ್ಲ ಅಂತ ಸಪ್ರೇಟ್ ಆದಾಗ ಇದು ಸಹಜವಾಗಿ ಸ್ಪಷ್ಟ. ಏನು? ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಇದು ಸತ್ಯ ಶಿವ. ನಾವು ಅಸತ್ತನ್ನ ನಾನೈಜ್ಯ ಅಸತ್ತನ್ನ ಅಸತ್ತನ್ನ ನಾವು ಏನಂತ ಗೊತ್ತಿದ್ರೆ ಟೋಟಲಿ ಸುಳ್ಳು, ಟೋಟಲಿ ಸುಳ್ಳು ಯಾವುದು ಅದು ಅಸತ್. ನೀವು ಜಗತ್ತನ್ನು ಅಸತ್ ಅಂತಂದ್ರೆ ಹೆಂಗಾಗ್ತದೆ? ಜಗತ್ತನ್ನು ಅಸತ್ ಅಂತ ಹೇಳಲಿಕ್ಕೂ ಕೂಡ ಶಬ್ದಗಳು ಬೇಕು ಬೇಡ? ಅಸತ್ ಜಗತ್ತಿನ ಶಬ್ದಗಳು ಎಲ್ಲಿ ಬಂದ್ರು? ಅಸತ್ ಶಬ್ದದ ಹೇಳೋರು ಎಲ್ಲಿದ್ದು ಬಂದ್ರು? ಅಸತ್ ಶಬ್ದದ ಚಿಚಿ ಕೊಡೋರು ಎಲ್ಲಿದ್ದು ಬಂದ್ರು? ಅದೇ ಸಪ್ಪು ಅಬ್ಸರ್ವ್ ಜಾಯ ಕುಚನ ಬಚೇಗ, ನಾ ಬತಾನೆ ವಾಲ ನಾ ಸುನ್ನೆ ವಾಲ ಕೊಯ್ ನೈ ಬಚೇಗ. Therefore, Upanishad says, Vedanta says, ನೀನದನ್ನ ಅಸತ್ವ ಅನ್ಬೇಡ, ಅದನ್ನು ಸತ್ವ ಅನ್ಬೇಡ, ಏನಂತಿದ್ದೀರಿ? ಆರೋಪಿತ ಸತ್ಯ ಏನದು? ಮಿಥ್ಯಾ. ಮಿಥ್ಯಾ ಶಬ್ದವನ್ನ ವ್ಯವಹಾರದಲ್ಲಿ ಬಳಸಬಾರ್ದು. ಮಿಥ್ಯಾ ಶಬ್ದವನ್ನ ವ್ಯವಹಾರದಲ್ಲಿ ಬಳಸಬಾರ್ದು. ವ್ಯವಹಾರ ಏನಪ್ಪಾದ್ರೆ ಚಂದ ಊಟ ಮಾಡಬೇಕು, ಇದು ವ್ಯವಹಾರ. ಅಡುಗೆ ಮಾಡ್ಯಾರ ಫಸ್ಟ್ ಕ್ಲಾಸ್ ಆಗಿ, ಪೂರಿ ಮಾಲ್ಪೋವಾ, ಪಾಲ್ಪೋವಾ ಮಾಲ್ಪೋವಾ, ಪಾಲ್ ಪಾಯಸ ಮಾಲ್ಪೋವಾ. ಯೋಗೀಶ್ ಅಣ್ಣ ಸ್ವಾಮಿ ಹಾಗೂ ನಿತ್ಯ ಹಸಿ ನಿತ್ಯ, ತಿನ್ನೋರು ನಿತ್ಯ, ತಿನ್ನೋರು ನಿತ್ಯ, ಹಟ್ಟಿ ವ್ಯವಹಾರದಲ್ಲಿ ಈ ನಿತ್ಯ ಶಬ್ದವನ್ನು ಈ ಥರ ಬಳಸಿದ್ದಾರೆ ಎಲ್ಲ ಅನರ್ಥ ಹೋಗ್ತದೆ. ಸಿಟ್ಟು ಬಂದ್ಬಿಡ್ತಾಳೆ. ಅಡಿಗೆ ಮಿಥ್ಯ ಅಂದ್ರೆ ಯಾರಿ ಸಿಟ್ಕೊಳ್ತಲ್ಲ ಮಾಡಬೇಕು, ನಿಮಗೇನು ಗೊತ್ತೇ? ಕೈ ಸುಟ್ಕೊಂಡು ನಾವು ಇವಾಗ ಕೈ ಸುಟ್ಟಿದ್ದು ಮಿಥ್ಯ ಅಂತ ಸೌಟ್ ತಗೊಂಡು ಹೊಡಿತಾಳ ತಲೆ ಮೇಲೆ, ಇದು ಒಂದು ಸತ್ಯ ಅಂತ. ಬಳಸದಿರು, ಅದನ್ನ ಬಳಸ್ಬೇಡ ನೀನು. ಇಲ್ಲಿ ಕುಳಿತುಕೊಂಡು ಜಿಜ್ಞಾಸ ಮಾಡುವಂತ ಹೇಳ್ತದೆ. ಜನ ಯಾಕೆ ಹೆದರ್ತಾರೋ ಗೊತ್ತಿಲ್ಲ. ಮಿಥ್ಯಾ ಶಬ್ದ ಜಿಜ್ಞಾಸ ಮಾಡಲಿಕ್ಕೆ ಅವ್ರ ದೃಷ್ಟಿಯೊಳಗೆ ಈ ಪ್ರಪಂಚ ಮಿಥ್ಯಾ ಅಂತ ನಾವು ಒಪ್ಕೊಂಡ್ಬಿಟ್ರೆ ಎಲ್ಲ ಪ್ರಪಂಚ ನಮ್ಮ ಕೈ ಬಿಟ್ಟು ಹೋಗ್ಬಿಡ್ತದೆ. ಹೌದು, ಡೆಫಿನೆಟ್ಲಿ ಕೈ ಬಿಟ್ಟು ಹೋಗ್ತದೆ. ಒಂದು ವೇಳೆ ನೀವು ಮಿಥ್ಯಾ ಶಬ್ದವನ್ನು ಸುಳ್ಳು ಅಂತ ಅರ್ಥ ಮಾಡಿದರೆ, ಮಿಥ್ಯಾ ಇದು ಸುಳ್ಳು ಅಲ್ಲ, ಇದು ಸತ್ಯವೂ ಅಲ್ಲ. ಎಲ್ಲಿವರೆಗೂ ನೀನು ಜಿಜ್ಞಾಸ ಮಾಡುವುದಿಲ್ಲವೋ ಅಲ್ಲಿವರೆಗೂ ಇದ್ದಂತೆ ಇರುತ್ತೆ. ಅವ್ರಿಗೆ 100 ಸಲ ಹೇಳ್ರಿ, ಏ ಇಲ್ಲೋ ಅಲ್ಲಿ ಹಾವು ಇಲ್ಲೋ ಅಂತ ಬರೀ ಸುಮ್ಮನೆ ಸುಮ್ಮನೆ ಏನು ಮಾದರಿಯ ಇಲ್ಲದೇ ಇರೋದನ್ನೆಲ್ಲ. ಹಾವು ಇಲ್ಲ, ನೀನು 10 ಜನ 10 ಥರ ಹೇಳಿದ್ರು, 100 ಥರ ಹೇಳಿದ್ರು ಕಚ್ಚಿಸಿಕೊಂಡವನು ಅವನು, ನೀನಲ್ಲ. ಏನಿಂದ ಕಚ್ಚಿಸಿಕೊಂಡವನು? ಹಾವಿನಿಂದ ಕಚ್ಚಿಸಿಕೊಂಡವನು ನೀನಲ್ಲ, ಅವನು. ಅವನು ಹಾವಿನಿಂದ ಕಚ್ಚಿಸಿಕೊಂಡಿದ್ದರಿಂದಾಗಿ ಅದು ವಿಷ ಏನು, ಸಾವಂದ್ರೆ ಏನು, ಸಾವಿನ ಭಯ ಅಂದ್ರೆ ಏನು ಅವನಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಯಮ ನೀವು ಎಷ್ಟು ಸಲ ಹೇಳಿದ್ರು ಒಪ್ಪೋದಿಲ್ಲ ಅವನು. ಅವನಿಗೆ ಜಿಜ್ಞಾಸ ಮಾಡಿಸ್ಬೇಕು. ಅದಕ್ಕಾಗಿ ಮೊದಲು ಏನು ಮಾಡಬೇಕು? ಮದ್ದು ಹೇಳಬೇಕು. ಹಾವಿದೆ, ನನಗೂ ಗೊತ್ತಿದೆ, ನಾನು ಇದೇ ಜಾಗದ ಒಂದ್ಸಲ ಕಚ್ಚಿ ಬಹುಶಃ ಅದೇ ಹಾಳಿರ್ಬೇಕು. ಅವಾಗ ಅವನೇನುತ್ತಾನೆ, ಅವ ಅಟ್ ಲಾಸ್ಟ್ ನನ್ನ ಅರ್ಥ ಮಾಡ್ಕೊಳ್ಬೇಕು ಇದ್ದಾರೆ ಎಲ್ಲರೂ ನನ್ನ ಹುಚ್ಚಾನ್ಸ್ ಮಾಡಿದ್ರು. ಅಪ್ಪಾ ಸ್ವಾಮೀಜಿ, ಯು ಆರ್ ದಿ ಬೆಸ್ಟ್, ಬಾ ಕಾಫಿ ಕೊಡಿ. ವಿದ್ಯಾವಾಗೇ ಇರ್ಬೇಕು ನೀವು, ಕಾಫಿ ಕೊಡಿ. ಊಟ ಆಯ್ತಾ? ಊಟ ಮಾಡ್ಕೊಂಡು ಬಂದ ಕಳಿಸ್ತೀನಿ ಅವರು. ಹೌದು, ಬಾ ಕೂತು ಬಾ. ಒಂದ್ಸಲ ಹೋಗಿ ನೋಡ್ಬೋಣ ಅದು ಕಚ್ಚಿದ ಜಾಗ ಯಾವುದು ಏನು ಏನು. ಆ ಹಾವು, ಆ ಹಾವು ಎಲ್ಲಿ ಕಚ್ಚಿತ್ತು? ಅದೇ ಜಾಗಕ್ಕೆ ಅವ್ನು ಕರ್ಕೊಂಡು ಇದೇ ಜಾಗ. ಹಾ ಹೌದು, ನೋಡು ಕಚ್ಚಿತ್ತು ಅಂತ ಹೇಳ್ದಾಗ ನಾವು ಹೋಗಿ ಕೂಡ್ಕೊಂಡು ಹೋಗಿ ದಮ ದಮ ದಮ ಹೊಡೆದು ಹೋಗ್ಕೊಂಡು ಹಾಕಿದ್ದೀನಿ. ಅದು ಸತ್ತು, ಏನು ಸತ್ತು ಇದೆ? ಹಾವು ಸತ್ತು. ಅವನ ಸತ್ತಂಗ ಸತ್ತಿಲ್ಲೋದು ಸತ್ತಿಲ್ಲ, ಮತ್ತೆ ಯಾವಾಗ ಈಗ ಕಚ್ಚಿಸ್ಕೊಂಡ ಅವ. ಅವನ ದೃಷ್ಟಿಯಲ್ಲಿ ಹಾವಿನ್ನೂ ಇದೆ, ಸತ್ತಾಗೆ ಬಿದ್ದಿದೆ. ಬೆಣ್ಣೆ ಮಾತ್ರ ಬಿಟ್ಟಿದೆ. ಆದರೂ ಕೂಡ ಇಷ್ಟೊತ್ತು ಹೆಂಗೆ ಬಿದ್ದಿರೋದು ಸಾಧ್ಯ ನೋಡಿದ್ರಿ ನೋಡಿ, ಸ್ವಲ್ಪ ಪ್ರತಿಕ್ರಿಯೆ ನೋಡಿ, ಕೋಳಿ ತಗೊಂಡದು ಅರ್ಧಿಸ್ತದೆ ಕೋಳಿಗೆಲ್ಲ, ಅದು ಹಾಗೆಲ್ಲ ಮುಚ್ಚಿರಲ್ಲ, ಕೈಯಿಂದ ಮುಟ್ಟಿದ್ರೆ ಬಹುಶಃ ಮತ್ತೆ ಹೆಗಡಿ ಚಿಕ್ಕಿಸ್ತದೆ ಅನ್ನೋ ಗೊತ್ತಿಲ್ಲ. ಆ ಅದು ಕೆಲಸ ಮಾಡಿಬಿಡ್ತೇನೆ, ಅದು ಕೈಯಿಂದ ಮುಟ್ಟ. ಅರೇ ಹೌದಲ್ಲ, ಹಗಲು ಸತ್ತೋಗಿದೆ ಇದೆ, ಹಾವು ಸತ್ತೋಗಿದೆ, ಇದಕ್ಕೇನು ಅರ್ಥ ಇಲ್ಲ. ಬೇಡಪ್ಪ ಅದು ನಂಬೋದಿಲ್ಲ. ನೋಡೊಂದು ಕೆಲಸ ಮಾಡು, ನೀನು ಮುಟ್ಟಿ ನೋಡು. ಅವನ ಎರಡು ಕೈಯಿಂದ ಇದಾಗಿ ಅಂತ ಹೇಳಿ, ಅವನಿಗೆ ಎಲ್ಲ ಪ್ರಮಾಣಗಳನ್ನು ಉಪಯೋಗ ಮಾಡಿದ, ಈಗ ಕಣ್ಣು ಪ್ರಮಾಣ ಉಪಯೋಗ ಮಾಡಿದ, ಸ್ಪರ್ಶ ಪ್ರಮಾಣ ಉಪಯೋಗ ಮಾಡಿದ, ಕೋಲಿನಿಂದ ಅಲುಗಾಡಿಸಿದ, ಎಲ್ಲ ಪ್ರಕಾರದ ಪ್ರಮಾಣಗಳನ್ನು ಪ್ರಯೋಗ ಮಾಡಿದಾಗ ಆ ಪ್ರಮಾಣವು ಏನನ್ನ ಉತ್ಪತ್ತಿ ಮಾಡಿತು, ಹಗ್ಗದ ಜ್ಞಾನವನ್ನು ಉತ್ಪತ್ತಿ ಮಾಡಿತು, ಹಾವಿನ ಜ್ಞಾನವನ್ನು ಕನ್ಫರ್ಮ್ ಮಾಡಿತು. ಹಗ್ಗದ ಜ್ಞಾನ ಉತ್ಪತ್ತಿ ಆಗಿದೆ, ಹಗ್ಗ ಉತ್ಪತ್ತಿ ಆಗಲಿಲ್ಲ, ಹಗ್ಗದ ಜ್ಞಾನ. ಆ ಜ್ಞಾನ ಉತ್ಪತ್ತಿ ಆಯಿತು ಅಂತ ಹೇಳೋ, ಅದಕ್ಕೆ ನಾನು ಪ್ರಯೋಗ ಮಾಡುವ ಶಬ್ದ ಸ್ಪಷ್ಟವಾಯಿತು. ಏನು ಸ್ಪಷ್ಟವಾಯಿತು? ಇದು ಹಾವಲ್ಲ, ಹಗ್ಗವೇ, ಇದು ಜಗತ್ತಲ್ಲ ಬ್ರಹ್ಮವೇ. ಅಲ್ಲಿ ತನಕ ಎರಡೂ ಉಪಯೋಗ ಮಾಡಿರಲ್ಲ, ಏನಾಗಬೇಕಾಗಿದೆ? ಮೂರು ನಾಲ್ಕು ಉಪಯೋಗ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಈಗ ಎರಡಕ್ಕೆ ಬಂದಿರ್ತೀರಿ, ಒಂದು ದೇವರು ಒಂದು ಜಗತ್ತು. ಅಟ್ಲೀಸ್ಟ್ ಇಷ್ಟೇ ಗೊತ್ತಾಗಿದೆ, ಈ ಜೀವನಿಗೆ ಏನು ಉಪಯೋಗ ಇಲ್ಲವ. ಇವ ಅಜ್ಞಾನಿ, ಅವಿವೇಕಿ ಜೀವ, ಮಂದ ಬುದ್ಧಿ ಜೀವ ಇವ. ಹೀಗಾಗಿ ಅವನನ್ನು ಹಗೆಲ್ಲ ಉಪಯೋಗ ಮಾಡುವ ಅರ್ಥ ಇಲ್ಲ. ಒಂದು ಪರಮಾತ್ಮ ತತ್ವ, ಒಂದು ಜಗತ್ತು, ಎರಡಕ್ಕೆ ಬಂದು ಅಂತೇಳಿ ಚೀಕ ಮೂರು ನಾಲ್ಕು ಎಲ್ಲ ತಪ್ಪಿದ್ವಿ. ಈಗ ಇವೆರಡಕ್ಕೆ ಮಾಡೋಣ ಅಂತ ಏನಂತ ಜಿಜ್ಞಾಸೆ ಕಂಪ್ಲೀಟ್ ಆಗುವ ತನಕ ಬ್ರಹ್ಮ ಮತ್ತು ಜಗತ್ತು. ಏನಂತಾರೆ, ಅತಃ ಉಚ್ಯತೆ ಘಟಾದಿವಚ್ಚ ಸಂಘಾತೈ ಉದಿತ ಇತಿ. ಯದಾ ಮಂದಬುದ್ಧಿ ಪ್ರತಿಪಿಪಾದೈಶಯ, ಯಾರಿಗೆ ಮಂದಬುದ್ಧಿಯವರಿಗೆ, ಯಾರು ಮಂದಬುದ್ಧಿಯವರು? ಇದು ಹಗ್ಗವೇ ಎನ್ನುವ ಸ್ಪಷ್ಟತೆ ಇದೇ ಇದ್ದವರು ಇವರೆಲ್ಲ ಮಂದಬುದ್ಧಿಯವರು. ಈ ಮಂದಬುದ್ಧಿಯವರಿಗೆ ಎರಡು ಕೆಪಾಸಿಟಿ, ಒಂದು ತಿಳ್ಕೊಂಡಿಲ್ಲ ಅನ್ನೋದೊಂದು ಕೆಪಾಸಿಟಿ, ಇನ್ನೊಂದು ತಪ್ಪು ತಿಳ್ಕೊಂಡಿರೋದು ಇನ್ನೊಂದು ಕೆಪಾಸಿಟಿ. ಯಾರ ಕ್ವಾಲಿಫಿಕೇಶನ್ ಇದು? ಮಂದ ಬುದ್ಧಿಯವರು ಕ್ವಾಲಿಫಿಕೇಶನ್. ನಾವೆಲ್ಲರದು ಅಂತ ಅರ್ಥ, ನಮ್ಮೆಲ್ಲರಿಗೆ ಮಂದ ಬುದ್ಧಿ ಎಲ್ಲೋ ಇದ್ದಾರೆ ಅಂತಲ್ಲ, ಕೂತ್ಕೊಂಡು ಕೇಳಿಕತ್ತಲ್ಲ, ಅವನು ಮಂದ ಬುದ್ಧಿನೇ. ಎಲ್ಲಿವರೆಗೂ ಆತ್ಮಜ್ಞಾನ ಆಗುವುದಿಲ್ಲ ಅಲ್ಲಿವರೆಗೂ ಆತ್ಮಘಾತುಕ ಮನುಜರು. ವಿಶ್ವಾಸ ಏನಾಗ್ತದೆ, ನೀ ಆತ್ಮಜ್ಞಾನ ಎಲ್ಲಿ ತನಕ ನೀನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ನಿತ್ಯವೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರ್ತೀಯ. ಆತ್ಮಹತ್ಯೆ ಅಂದ್ರೇನು? ನೆಗೆಟಿಂಗ್ ಒನ್ ಸೆಲ್ಫ್, ತನ್ನ ಇರುವನ್ನು ತಾನು ಅಲ್ಲಗಳೆಯುವುದೇನಿದೆ ಇದೇ ಆತ್ಮಹತ್ಯೆ. PUC ಸೆಕೆಂಡ್ ಇಯರ್ ಪಾಸ್ ಆಗಿಬರುವುದ ಆತ್ಮಹತ್ಯೆ ಮಾಡ್ಕೊಬೋದು, ಮತ್ತೆ ಹೋಗಿ ಡಿಗ್ರಿ ಮಾಡ್ಕೊಂಬರುವುದ ಆತ್ಮಹತ್ಯೆ ಮಾಡ್ಕೊಬೋದು, ಮತ್ತೆ ಹೋಗಿ ಡಬಲ್ ಡಿಗ್ರಿ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೊಬೋದು, ಮತ್ತೆ ಹೋಗಿ PhD ಮಾಡೋದ ಆತ್ಮಹತ್ಯೆ ಮಾಡ್ಬೋದು, ಮತ್ತೆ ಹೋಗಿ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡೋದ ಆತ್ಮಹತ್ಯೆ ಮಾಡ್ಬೋದು, ಒಂದು ನಾಲ್ಕು ಅಪಾರ್ಟ್ಮೆಂಟ್ ಕೊಟ್ಕೊಂಬೋದ ಆತ್ಮಹತ್ಯೆ ಮಾಡ್ಬೋದು. ಅಧ್ಯಕ್ಷ ಏನ್ ಮಾಡಿದಿರ್ತೀನಿ ನೀನು? ಯಾಕಂತಂದ್ರೆ ನೀನು ಮಾಡುವ ಅವೆಲ್ಲ ಕಲಿಕೆಗಳು ಆತ್ಮನ ಲೆಕ್ಕಾಚಾರ ಬರುವುದೇ ಇಲ್ಲ, ಹಾಗೆ ಪ್ರತಿಕ್ಷಣ ಏನ್ ಮಾಡ್ತಾ ಇದ್ದೀನಿ, ನಿನ್ನ ನೀನು ಕೊಲ್ಕೋತಾ ಇದೀಯ. ತಾಳಿ ಕೋಟೆಯಾಗಿ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಥರ ಭಾಷೆ ಇರ್ತವೆ. ತಾಳಿಕೋಟೆಯಾಗ ನಾನು ಭಾಳ ಹೋಗ್ತಿದ್ದೆ ಮುಂಚೆ, ಒಂದು ಕಾಗ್ಗವು ಯಾರ ಮನೆಯಲ್ಲೂ ಸಂಘರ್ಷಿಲ್ಲ. ಕಷ್ಟ ಅದೇ ಮುದ್ದೆ ಬೇಡ ಅಂತ ಮುದ್ದೆ ಬೇಡ ಸೊ ಟಾಯ್ಲೆಟ್ಗೆ ನಾನು ಮುದ್ದೆ ಬೇಳಕ್ಕೆ ಹೋಗ್ತೀನಿ. ಅದು ಯಾವ್ದೋ ಅವ್ರ ಮನೆಯೊಳಗೆ ಇನ್ಫ್ಲುಯೆನ್ಸ್ ಮಾಡಿ ಪ್ರಾಕ್ಟಿಕಲ್ ಯಾರು ನನ್ನ ಮನೆ ಇಲ್ಲ ಅಲ್ಲಿ ಭಾಷೆ ಮಾರಿ ಬಗ್ಗೆ ಏನ್ರಿ ಈಶ್ವರಪ್ಪ ಒಂದು ಪೋಸ್ಟ್ ಕಾರ್ಡ್ ಬೇಕಾಗಿತ್ತು ಯಾರಿಗೂ ಹೊರ ಮಾಡ್ತಿದ್ದಿಲ್ಲ ಯಾಕೊಂದಾಗ ಅಲ್ಲೇ ಹೊಡ್ಕೊಂಡು ಯಾಕೊಂದ ಯಾರು ಯಾಕೆ ಕೊಡ್ತಾ ಇದ್ರು ಒಂದ್ಸಲ ಹೇಳೋದು ಚಂದ ಎರಡ್ ಸಲ ಹೇಳೋದು ಪ್ರತಿಯೊಬ್ಬರು ಹಂಗೆ ಹೇಳೋರು ಭಗವದ್ಗೀತ ಕಳಿಸಿ ಬಂದ್ಬಿಡ್ರಿ ಯಾಕೊಂದಾಗ ನಮ್ ಭಗವದ್ಗೀತೆ ಕ್ಲಾಸಿಗೆ ಬರ್ರಿ ಅನ್ನೋದಕ್ಕೂ ಯಾರು ಕೊಲ್ಲೋದಕ್ಕೂ ಏನು ಸಂಬಂಧ ಅದ ಯಾಕೋದಾಕಂದ್ರೆ ಯಾಕಾಗ ಬಂದದ್ದು ಯಾಕೆ ಕರ್ದಿರಿ ಅಂದ್ಮೇಲೆ ಹಾಗೆ ಆಗ್ತ ಬಂದೇ ಬರ್ತೀವಿ ಅಂತ ಹೇಳಿ ಯಾಕಾಗ ಬಂದದ್ದು ಯಾಕೆ ಅನ್ನೋ ಶಬ್ದ ಹೋಗ್ಬಿಡಿ ಅನ್ನೋದು ಯಾಕೋದಾಕೆ ಶಬ್ದಗಳನ್ನ ಪ್ರಯೋಗ ಮಾಡ್ಬೇಕಾದ್ರೆ ನಾವು ಅಟ್ಲೀಸ್ಟ್ ಇಷ್ಟೆಲ್ಲ ಅರ್ಥ ಮಾಡ್ಬಿಡ್ಬೇಕು. ಆತ್ಮಸ್ವರೂಪದ ಸ್ಪಷ್ಟತೆಯು ಇಲ್ಲದೇ ಇದ್ದಾಗ ನಮ್ಮ ಹತ್ಯ ನಾವು ಮಾಡ್ತೀವಿ, ನಮ್ಮನ್ನು ನಾವ ಕೊಡ್ತಿರ್ತೀವಿ. ಎವ್ರಿ ಡೇ ವಿ ಹ್ಯಾಂಗ್ ಅವರ್ಸ್. ಇದಕ್ಕೆ ಪ್ರಯಾರಿಟಿ ಕೊಟ್ಬಿಡಲ್ಲ ನಾನು, ನಿನ್ನ ಜಗತ್ ಬಿಡೋಂದಿಲ್ಲ, ಸಂಸಾರ ಬಿಡೋಲ್ಲ, ಮನೆ ಬಿಡೋದಿಲ್ಲ, ವ್ಯಾಪಾರ ಬಿಡೋಲ್ಲ, ಉದ್ಯೋಗ ಬಿಡೋ ಅಂತ ಹೇಳಿದ್ರೆ ಏನು ಬಿಡ ಅಂತ ಹೇಳಿಲ್ಲ. ಪ್ರಯಾರಿಟಿ ಬದಲಿಸ್ಕೊ. ಯಾರದೋ ಆಪ್ತರ ಮದುವೆ ಇದ್ದಾಗ ಕ್ಲಾಸು ಮತ್ತು ಮದುವೆ ಸಮಯ ಎರಡು ಮೇಲೆ ಇದ್ದಾಗ ಪ್ರಯಾರಿಟಿ ಬದಲಿಸ್ಕೊಳ್ತೇವೆ. ಬದಲಿಸ್ಬೋದಿರೋ ಇಲ್ಲ ಅದ್ರ ಉಲ್ಟ ಮಾಡಿ ಅಪೋಸ್ ಮಾಡ್ಬೇಡಿ. ಮತ್ತೆ ಒಂದ್ ಹೇಳ್ತೀನಿ, ಯಾರ ಮದುವೆಯು ಯಾರಿಗಾದ್ರೂ ದಾರಿ ಕಾಯ್ದು ಅದು ಅಷ್ಟೇ ಅಲ್ಲ, ಯಾವ ಘಟನೆಗಳು ಕೂಡ ಯಾರಿಗಾದ್ರೂ ದಾರಿ ಕಾಯ್ದು ಅವ್ರು ನಡಿಬೇಕು ಅಂದ್ರೆ ನಡೆದ ನಡೀತಾರೆ. ನಾವು ಸುಮ್ಮನೆ ಅಯ್ಯೋ ನಾವು ಹೋಗಿ ಹೋದ್ರೆ ಹೆಂಗೆ, ನಾವೇ ಮದುವೆಯಿಲ್ಲ, ನಾವೇ ಇಲ್ಲ ಅಂದ್ರೆ ನಾಲ್ಕು ಮಂದಿ ಕೇಳಿದ್ರು ಪಾಪ ಅವ್ರು ಏನು ಉತ್ತರ ಕೊಡ್ಬೇಕು ಹೋಗೋಣ. ಯಾರದಪ್ಪ ಇದರ ಸಂಸಾರ, ಅಲ್ಲಿ ಹೋದ್ಮೇಲೆ ಕಿಚಿ ಬಿಚ್ಚಿ ಕಿಚಿ ಬಿಚ್ಚಿ ಅವ್ರ ಬಗ್ಗೆ ಮಾತಾಡ್ತೀರ, ಅವ್ರ ಬಗ್ಗೆ ಮಾತಾಡ್ತೀರ, ಮಾತು ಮಾತ್ರ ಮಾತಾಡ ಮಾತಾಡ ಆಮೇಲೆ ಈಗ ಬಂದು ಮಲ್ಕೊಂಡು ವಾಕ್ ವಾಕ್ ಅಂತ ವಾಂತಿ ಮಾಡ್ಕೊಂಡು ಹೆಚ್ಚಾಗಿ ಯಾರು ಸ್ವಾಗತ ಮಾಡಿದ್ದೀರ ಸಂಸಾರ. ಆಮೇಲೆ ಭಗವಂತನ ಆರೋಪ ಮಾಡೋದು, ಓ ಭಗವಂತ ನಾನಂದ್ರೆ ಹಿಂಗೆ ನನ್ ಬಗ್ಗೆ ನೀನು ಕರುಣೆ ಇಲ್ಲ, ನಾನು ನಿನ್ನ ಕಾಣದಿಲ್ಲ, ನೀವು ಎಲ್ಲರಿಗೂ ಸುಖ ಕೊಡ್ತೀಯ, ನಾನು ಮಾತ್ರ ದುಃಖ ಕೊಡ್ತೀನಿ, ನಾನೇ ಬೇಕಾಗ್ತ ನಿನಗೆ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ ಮಂದ ಬುದ್ಧಿ ಜನ, ಅಟ್ಲೀಸ್ಟ್ ವೇದಾಂತಿಗಳಾದ್ರು ನೀವ್ಯಾರು ಮಂದ ಬುದ್ಧಿ ಆಗ್ತಾರೆ, ಇಶ್ಯೂ ಬಿ ವೆರಿ ನಾಲೆಜಬಲ್. ಅದೇ ಶಬ್ದಗಳನ್ನ ಪ್ರಯೋಗ ಮಾಡುವಾಗ ಹೆಚ್ಚನ್ನು ಪ್ರಯೋಗ ಮಾಡಿ ಯಾರಿಗೂ ನೋವಾಗದಂತೆ ಸುಂದರವಾದ ಶಬ್ದ ಉಪಯೋಗ ಮಾಡಿ ಎಂತಹ ಕಠಿಣವಾದ ಪ್ರಸಂಗವನ್ನು ಕೂಡ ನೀವು ಎದುರಿಸಬಹುದು. ನಾವು ವ್ಯವಹಾರದ ರುಟೀನ್ದಲ್ಲಿ ಏನೇನೋ ಶಬ್ದ ಬಳಸಿಬಿಡ್ತೀವಿ, ಅಲ್ಲಿರುವಂತ ಸಮಸ್ಯೆ ಅನ್ನುವಂಥ ಟೇಬಲ್ ಅನ್ನು ಎದುರಿಸಿ ಅಂತ ಆಗೋದಿಲ್ಲ. ಅಥವಾ ಎದುರಿಸಲಿಕ್ಕೆ ಹೋದ್ರೂ ಕೂಡ ಅಲ್ಲಿ ಹಿಂಗೆ ಲೂಸ್ ಆಗಿ ಏನೇನೋ ಮಾತಾಡ್ಬಿಡ್ತೀವಿ. ಶಬ್ದ ಬಹಳ ದೊಡ್ಡ ಕೆಪಾಸಿಟಿ ಇದೆ ಶಬ್ದ. ಅದಕ್ಕೆ ಹೇಳ್ತಾರೆ ಯದಾ ಮಂದ ಬುದ್ಧಿ ಪ್ರತಿಪಿಪಾದೇಶಯ ಶುತ್ಯ ಆತ್ಮನಃ ಜಾತಿ ಉಚ್ಚತೆ. ಶಾಸ್ತ್ರ ಏನು ಮಾಡ್ತದೆ, ಆತ್ಮನು ಹುಟ್ಟಿದ, ಜೀವಾತ್ಮನು ಹುಟ್ಟಿದ ಅಂತ ಹೇಳ್ತದೆ. ಜೀವಾತ್ಮನಿಗೆ ಹುಟ್ಟುವಿಕೆಯನ್ನು ಜೋಡಿಸ್ತದೆ. ಏನಂತ ಜೋಡಿಸ್ತದೆ, ಸಂಘಾತದಿಂದಾಗಿ ಜೋಡಿಸ್ತದೆ ವಿನಃ ಆರೋಪಿತ ಸತ್ಯದಿಂದ ಆಗಿ ತೋರಿಸ್ತದೆ ವಿನಃ ವಾಸ್ತವಿಕವಾಗಿ ಬ್ರಹ್ಮನಿಂದ ಒಂದು ಜೀವಾತ್ಮನ ತುಂಡು ಸಿಡಿದು ಬಂತು ಅಂತ ಅರ್ಥಲ್ಲ. ತಾಯಿಯ ಗರ್ಭದಿಂದ ಮಗು ಪ್ರಾಪ್ತಿ ಆಯಿತು ಅನ್ನೋ ಅರ್ಥದಂತೆ ಬ್ರಹ್ಮನಿಂದ ಜೀವಾತ್ಮರುಗಳು ತುಂಡು ತುಂಡಾಗಿ ಬಂದರು ಅಂತ ಅರ್ಥ ಅಲ್ಲ. ಏನರ್ಥ? ಮಹಾಕಾಶದಿಂದ ಅನೇಕ ಘಟಾಕಾಶಗಳು, ಅನೇಕ ಥಾಲಿ ಆಕಾಶಗಳು, ಅನೇಕ ಚಂಬು ಆಕಾಶಗಳು, ಅನೇಕ ಹಂಡೆ ಆಕಾಶಗಳು ಹೇಗೆ ಎಲ್ಲ ಹೊರಬಂದವೋ ಹಾಗೆ ಇಲ್ಲಿ ಹೊರಬಂದವು. ಎಷ್ಟು ಚಂದ ಹೊರಬಿಡ್ತದೆ ನೋಡ್ರಿ, ನಿಮ್ಮ ಇಂಟರ್ನಲ್ ಲಾಜಿಕ್ ಎಷ್ಟು ಚಂದ ಹೊರಬಿಡ್ತದೆ ಸ್ವಾಮಿ. ಹಾಗೆ ನಾವು ಹೊರಗೆ ಬಂದಿದ್ರೆ ನಮ್ದೊಂದು ರೂಪನೇ ಬೇರೆ, ನಮ್ದೊಂದು ಭಾಷೆನೇ ಬೇರೆ, ನಮ್ಮ ಥರನೇ ಬೇರೆ ಬೇರೆ ಇದ್ದೀವಿ, ಆ ಬ್ರಹ್ಮನೇ ಬೇರೆ ಇದ್ದಾನೆ, ಹೊರಗೆ ಬಂದಿದ್ದು ಇದು ಆ ಥರ ಹಿಂಗೆ ಹೊರಗೆ ಬಂದಂಗಾಯ್ತು. ಮುಂದಿನ ಪ್ರಶ್ನೆ ಅದೇ ಅದೇ, ಆ ಥರ ಹಿಂಗೆ ಹೊರಗೆ ಬಂದಂಗಾಯ್ತು. ನೀವು ಹೇಳ್ತೀರಿ ಅವನಿಗೆ ಯಾವುದು ಕೈ ಕಾಲು ಅಂಗ ಏನಿಲ್ಲ, ನಮ್ಮ ಕೈ ಇವ ಕಾಲು ಇವೆ ಎಲ್ಲ ಇವೆ. ಅವನಿಗೆ ಮಿದುಳಿಲ್ಲ ಅಂತ ಹೇಳ್ತಾರೆ, ನಮಗೆ ಮಿದುಳಿದೆ. ಆದ್ದರಿಂದ ಅವನಿಂದ ನಾವು ಘಟಾಕಾಶದಂತೆ ಹೊರಗೆ ಬಂದ್ವಿ ಅನ್ನೋದನ್ನ ಒಪ್ಪಳಿಕೆ. ಆದರೆ ಆಮೇಲೆ ಹೇಳಪ್ಪ ಯಾವ ಥರ ಹೊರಗೆ ಬಂದ್ವಿ, ನೀನೇ ಹೇಳ್ಬೋದು, ನೀನೇ ಹೇಳು ಯಾವ ಥರ ಹೊರಗೆ ಬಂದ್ವಿ ನಾವೆಲ್ಲ ಜೀವಾತ್ಮರು. ಭಗವಂತ ನಾವು ನಮ್ಮನ್ನ ಹುಟ್ಟಿಸೇನೆ, ಹೋಗ್ಲಿ ಮರ್ತ್ಯ ಲೋಕದೊಳಗೆ ನೀವು ಹುಟ್ಟೋದು ಸಾಯೋದು ಮಾಡಿ ಅಂತ ಕಳಿಸ್ಕೊಟ್ಟೆ. ಇದನ್ನು ಬಿಡುಗಡೆ ಯಾವಾಗ ಅವನ ಪದ ಅವನ ಜೊತೆ ಹೋಗಿ ಮತ್ತೆ ಪುನಃ ಇದು ಬಿಟ್ಟರು ಬಿಡುಗಡೆ ಹೆಂಗೆ ಹೋಗ್ತೀವಿ ಅವನ ಹತ್ರ, ನೀನು ಪುಣ್ಯಗಳನ್ನು ಮಾಡೋ ಅಲ್ಲಿಗೆ ಹೋಗ್ತಾರೆ. ಎಷ್ಟು ಪುಣ್ಯ ಮಾಡಬೇಕು, ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಜಾಸ್ತಿ ಹೊತ್ತಿರ್ತೀವಿ. ಹಾಗಾದರೆ ಅದು ಜಾಸ್ತಿ ಹೊತ್ತು ಅನ್ನೋದು ಕೂಡ ಒಂದು ದಿವಸ ಲಾಸ್ಟ್ ಪುಣ್ಯ ಅಂತ ಹೊರತದ ಇಲ್ಲ ಇರ್ತದೆ. ಆಮೇಲೆ ಏನಾಗ್ತದೆ, ಮತ್ತೆ ಬಂದು ಪುಣ್ಯ ಮಾಡಿ ಮತ್ತೆ ಹೋಗುವುದು. ಒಂದೇ ಮಾರ್ಗ ಏನು, ಭಗವಂತನ ಸಾಮೀಪ್ಯವನ್ನು ಭಗವಂತನ ಲೋಕವನ್ನು ಹೋಗಿ ನಾವು ಬಂದವರು ಒಂದೇ ಮಾರ್ಗ. ಒಯ್ಕೊಂಡು ಈ ಕಳಿಸಿ ಹೋಗು ಎಂಟನೇ ಭಾಗದಲ್ಲೂ ಹರಂಬ. ಎಂಟನೇ ಭಾಗದಲ್ಲಿ ವೈಕುಂಠ ಬರಲ್ಲ ಅಲ್ಲಿ, ಅದೇನದು ಬನಶಂಕರಿಯೊಳಗೆ ದೇವಗಿರಿ ದೇವಸ್ಥಾನದೊಳಗೆ ಕೆಳ ಗೀತಾಜ್ಞಾನ ಇದ್ದು ಮಾಡಿದ್ದ ಮೇಲೆ ಭರ್ಜರಿ ನಡೆದಿತ್ತು ವೈಕುಂಠ ಏಕಾದಶಿ. ಅಯ್ಯೋ ಜನ ಜನ ಸಾವಿರಾರು ಜನ ಮುಗಿತು. ಅವ್ರ ಕಾರ್ಯಕರ್ತರು ಏನು ಮಾಡಿದ್ರು, ಪ್ರೆಸಿಡೆಂಟ್ ಸ್ವಾಮೀಜಿ ನೀವು ಬಂದ ಪ್ರಶ್ನೆ ಮಾಡ್ತಾರೆ, ಏ ಬಿಡೋ ಮಾರಯ್ಯ ಏನು ನನಗೆ ವೈಕುಂಠ ಬೇಡ ಏನು ಬೇಡ ಹೋಗ್ಬೇಕು ಬನ್ನಿ ಸ್ವಾಮೀಜಿ ಹಾಗೆಲ್ಲ ಬೇಡ ಬೇಡ ಅನ್ಬಾರ್ದು. ಆಮೇಲೆ ಕೈ ಹಿಡಿದು ಅಷ್ಟು ಹತ್ತಿ ಹದಿನೈದು ಸಾವಿರ ಜನರನ್ನೆಲ್ಲ ಬೈಪಾಸ್ ಮಾಡಿಸಿ ಅಲ್ಲಿಂದ ನುಗ್ಗಿ ಇಲ್ಲಿಂದ ನುಗ್ಗಿ ಆಮೇಲೆ ಅದು ಮೊದಲನೇ ಬಾಗಿಲ, ಮೊದಲನೇ ಒಂದು ಎರಡನೇ ಬಾಗಿಲ, ಎರಡನೇ ಮೂರನೇ ಬಾಗಿಲ, ನಾನು ಎನಿಸಿದಮ್ಮ ಏಳು ಬಾಗಿಲ ದಾಟಿದ ನಂತರ ಏನು ಬರ್ತದೆ ಅದು ವೈಕುಂಠ ದ್ವಾರ. ಮುಂದೇನು ಅದೇ ಮತ್ತೆ ಇನ್ನೊಂದೇನು ಪ್ರಕ್ರಿಯೆ ಅದು ಆದರೆ ಅದೇ ಬಾಗಿಲು ಮತ್ತೆ ಹೊರಗೆ ಬರುತ್ತೆ ಮುಂದೇನು ಹೊರಗೆ ಹಿಂಗೆ ಬರಲಿಲ್ಲ. ಹೆಂಗೆ ಹೋಗೀವಿ ಆ ಎಂಟನೇ ಭಾಗದಿಂದ ಹಂಗೆ ಮತ್ತೆ ವಾಪಸ್ ಹೋಗ್ಬೇಕು ಆಮೇಲೆ ಮಾರ್ಗ ಮಾಡಿ. ನನಗೆ ಹಿಂಗೆ ಮಾಡಿದ್ರು ಯಾರು ಮಾಡಿದ್ರು ಅಂತೂ ಅದು ಒಂದು ಶಾಂಪನ್ ಮುಗಿಸಿದ್ರು. ಏನು ವೈಕುಂಠಕ್ಕೂ ಹೋಗಿ ವಾಪಸ್ ಬಂದಿರೋ ನೋಡು, ನಿಮ್ಗೆ ಯಾರಿಗೂ ತಪ್ಪದಿಲ್ಲ, ಎಲ್ಲರೂ ಬರುವುದೇ ವೈಕುಂಠಕ್ಕೆ ಹೋಗಿ ಮತ್ತ ಬುದ್ಧಿ ಜನಕ್ಕೆ ನಮ್ಗೆ ಏನ್ ಮಾಡಿದ್ದಾರೆ ಏನ್ ಹೇಳಿ ಯಾರ ಏನಂದ್ರು ಮಂದ ಬುದ್ಧಿ ಜನಕ್ಕೆ ಅವ್ರು ಹೇಳ್ತಾರೆ ಮಂದ ಬುದ್ಧಿ ಪ್ರತಿಪಾದ ವಿಷಯ ಶುಕ್ಯ ಆತ್ಮನಃ ಜಾತಿ ಉಚ್ಚತೆ. ಜೀವಾತ್ಮನಿಗೆ ಹುಟ್ಟು ಇದೆ ಅಂತ ಯಾಕೆ ಹೇಳ್ತೀವಿ ನಾವು, ಜೀವಾತ್ಮನಿಗೆ ಹುಟ್ಟು ಇದೆ ಅಂತ ಯಾಕೆ ಹೇಳ್ತೀವಿ, ಮಂದ ಬುದ್ಧಿಯವರಿಂದಾಗಿ ಹೇಳ್ತೀವಿ. ಜೀವಾದೀನಾಂ ತದಾ ಜಾತೌ ಉಪಗಮ್ಯಮಾನಾಯ ಏತತ್ ನಿದರ್ಶನ ದೃಷ್ಟಾಂತ ಯಥಾ ಉದಿತ ಆಕಾಶವತ್ ಇತ್ಯಾದಿ. ಉದಿತ ಆಕಾಶವತ್ ಅಂದ್ರೆ ಘಟಾಕಾಶವು ಹೇಗೆ ಹುಟ್ಟಿಕೊಂಡಿತೋ ಹಾಗೆ ಜೀವಾತ್ಮಗಳು ಹುಟ್ಟಿಕೊಂಡರು. ಘಟಾದಿಷು ಪ್ರದೀನೇಶು ಘಟಾಕಾಶಾದಯೋ ಯಥಾ ಸಂಪ್ರದೀಯಂತೆ ತದ್ವತ್ ಆಕಾಶೇ ಸಂಪ್ರದೀಯಂತೆ ತದ್ವಜ್ಜೀವಾ ಇಹಾತ್ಮನಿ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಓಂ ತತ್ಸತ್. ಜೈ ಶ್ರೀ ರಾಮ. ಜೈ ಶ್ರೀ ರಾಮ.